ಎಫ್ಎಂ 102.2 ಮೆಗಾಹರ್ಟ್ಸ್. ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಾಯೋಜಿಸುತ್ತಿರುವ ಕಾರ್ಯಕ್ರಮ ಕಿಸಾನ್ ವಾಣಿ. ಕೇಳುಗರೆಲ್ಲರಿಗೂ ನಮಸ್ಕಾರ. ಆಲೂಗಡ್ಡೆ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಕೇಳುಗರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸುವುದಕ್ಕೆ ಇವತ್ತು ನನ್ನೊಂದಿಗೆ ಇದ್ದಾರೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಹೆಚ್ ಅಮರ ನಂಜುಂಡೇಶ್ವರ ಅವರು. ಡಾಕ್ಟರ್ ಅಮರ ನಂಜುಂಡೇಶ್ವರ ಅವರೇ, ನಮಸ್ಕಾರ. ನಮಸ್ಕಾರ. ಅಮರ ನಂಜುಂಡೇಶ್ವರ ಅವರೇ, ತಾವೀಗ ಬೆಂಗಳೂರಿನಲ್ಲಿ ಇದ್ದೀರಿ. ಹೌದು. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ರೈತರಿಗೆ ಉತ್ತರಿಸುವುದಕ್ಕೆ ಸಿದ್ಧವಾಗಿದ್ದೀರಿ. ಖಂಡಿತ. ಅಮರ ನಂಜುಂಡೇಶ್ವರ ಅವರೇ, ನಿಮಗೆ ಗೊತ್ತಿರೋ ಹಾಗೆ ಈಗಾಗಲೇ ಹಾಸನ ಜಿಲ್ಲೆಯಲ್ಲಿ 11ನೇ ತಾರೀಕಿನಿಂದಲೇನೆ ಆಲೂಗಡ್ಡೆ ಬಿತ್ತನೆಯ ಮಾರಾಟ ಆರಂಭ ಆಗಿದೆ. ಹೌದು. ಈಗಷ್ಟೇ ಪ್ರದೇಶ ಸಮಾಚಾರದಲ್ಲಿ ಹೇಳಿದ್ರು ಇನ್ನೂ 2 ದಿವಸ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಮುನ್ಸೂಚನೆಯನ್ನು ನೀಡ್ತಾ ಇದೆ. ಹೌದು. ಬಹಳ ಸರಿಯಾದಂತಹ ಹಂತದಲ್ಲಿ ನಾವಿದ್ದೇವೆ. ಹೌದು. ಹೇಳಿ ಸರ್, ಈಗ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ತಮ್ಮ ವಿಚಾರಗಳು. ಈಗ ಆಲೂಗಡ್ಡೆ ಈಗ ಹಾಸನ ಜಿಲ್ಲೆಯಲ್ಲಿ ಮೇ 15ರಿಂದ ಪ್ರಾರಂಭ ಆಗ್ತದೆ. ಈಗ ಒಳ್ಳೆ ಮಳೆನೂ ಆಗ್ತಾ ಇದೆ. ಈಗ ಏನಂದ್ರೆ ಸ್ವಲ್ಪ ಯೋಚನೆ ಮಾಡ್ಬೇಕು. ಜಾಸ್ತಿ ಮಳೆ ಆದ್ರೆ ಬಿತ್ತನೆ ಮಾಡಿದ್ದ ಗಡ್ಡೆ ಕೊಳೆಯುತ್ತೆ. ಆದ್ರಿಂದ ನಾವು ರೈತ ಬಂದವರು ಸ್ವಲ್ಪ ಮಳೆಯನ್ನು ನೀರ್ಕೊಂಡು ಅತಿ ಹೆಚ್ಚಾಗಿ ಕಡಿಮೆ ಆಗಿದ್ರೆ ಸಂದರ್ಭದಲ್ಲಿ ನಾವು ಮಾಡ್ಕೋಬೇಕು. ಜಾಸ್ತಿ ಆದ್ರೆ ಗಡ್ಡೆಗಳು, ಆದ್ರಿಂದ ನಾವು ಬಹಳ ಮುಂಜಾಗ್ರತೆ ಕ್ರಮ ವಹಿಸಬೇಕಾಗ್ತದೆ. ಅಮರ ರಂಜುಂಡೇಶ್ವರ ಅವರೇ, ಇವರು ನಮ್ಮ ಶ್ರೀಹರಿ ಅವರಿದ್ದಾರೆ, ಕೃಷಿ ಮಾರಾಟ ಇಲಾಖೆ ಉಪನಿರ್ದೇಶಕರು. ನಮಸ್ಕಾರ. ಅವರು ಏನ್ ಹೇಳ್ತಾರೆ ಕೇಳೋಣ ಒಂದ್ ನಿಮಿಷ. ಹಲೋ ಶ್ರೀಹರಿ ಅವರೇ, ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಈಗ ನಮ್ ಜೊತೆ ಅಮರ ನಂಜುಂಡೇಶ್ವರ ಅವರು ಇದ್ದಾರೆ, ಪ್ರಧಾನ ವಿಜ್ಞಾನಿಗಳು. ಈಗ ಆಲೂಗಡ್ಡೆ ಬಿತ್ತನೆ ಬೀಜದ ಮಾರುಕಟ್ಟೆ ಬಗ್ಗೆ, ಮಾರಾಟದ ಬಗ್ಗೆ ತಮ್ಮ ವಿಚಾರಗಳನ್ನು ಒಂದ್ ಸ್ವಲ್ಪ ಹಂಚಿಕೊಳ್ಳಿ ಸರ್. ಬಿತ್ತನೆ ಯೋಗ್ಯ ಆಲೂಗಡ್ಡೆ ಮಾರುಕಟ್ಟೆ 11ನೇ ತಾರೀಕು ಮೇಯಿಂದ ಆರಂಭ ಆಗಿದೆ. ಎಪಿಎಂಸಿ ಪ್ರಾಂಗಣದಲ್ಲೇ ನಡೀತಾ ಇದೆ. ಜಲಂಧರಿಂದ ಬಿತ್ತನೆ ಯೋಗ್ಯ ಆಲೂಗಡ್ಡೆಯನ್ನ ಹೊರತಕ್ಕಂಥ ಶೀತಲ ಗೃಹಗಳಲ್ಲಿ ಇಟ್ಟಿದ್ರು. ಹಾಗೆ ಬೇಡಿಕೆ ತಕ್ಕಂತೆ ಈಗ ಅಲ್ಲಿಂದನೂ ಸಹ ಪೂರೈಕೆ ಆಗ್ತಾ ಇದೆ. ಗರಿಷ್ಠ ದರ 2,250 ರೂಪಾಯಿ ಕ್ವಿಂಟಾಲ್ಗೆ ಜಿಲ್ಲಾಡಳಿತ ನಿಗದಿ ಮಾಡಿದೆ. ಈಗ ಅದರಂತೆ ಪ್ರಾಂಗಣದಲ್ಲಿ ಈಗ ವ್ಯಾಪಾರ ವಹಿವಾಟು ನಡೀತಾ ಇದೆ. 11ನೇ ತಾರೀಕು ಬರೀ ಎಪಿಎಂಸಿ ಆವರಣದಲ್ಲಿ ಮಾತ್ರನಾ ಅಥವಾ ಬೇರೆ ಕಡೆನೂ ನಡೀತಾ ಇದೆಯಾ ಸರ್? ಈಗ ಎಪಿಎಂಸಿ ಆವರಣದಲ್ಲಿ ಚಿಕ್ಕ ಪ್ರಮಾಣದಲ್ಲಿ ವ್ಯಾಪಾರ ನಡೀತಿದೆ. ಚಿಕ್ಕ ರೈತರು, ಅವರಿಗೆ ಅಗತ್ಯ ಇರೋ ಒಂದು 10 ಚೀಲ 20 ಚೀಲ 25 ಚೀಲ ಈಗ ಅಗತ್ಯ ಇರೋರು ಇಲ್ಲಿ ಬಂದು ತಗೊಳ್ತಾ ಇದಾರೆ. ಇನ್ನು ಹೆಚ್ಚಿನ ಚೀಲ ರೈತರಿಗೆ ಬೇಕಾದ್ರೆ ಇಲ್ಲಿ ವರ್ತಕರನ್ನು ಭೇಟಿ ಮಾಡಿ ಅವರು ಅದರ ಕ್ವಾಲಿಟಿ ಸ್ಯಾಂಪಲ್ ನ ಚೆಕ್ ಮಾಡಬಹುದು. ಅನೇಕ ರೈತರು ಶೀತಲ ಗೃಹಗಳಿಂದ ನೇರವಾಗಿ ಪಡೆದು ಅವರ ಊರಿಗೆ ತಗೊಂಡೋಗ್ತಾರೆ. ಅಮರ ನಂಜುಂಡೇಶ್ವರ ಅವರೇ, ತಾವೇನಾದ್ರು ಶ್ರೀಹರಿ ಅವ್ರ ಜೊತೆ ಮಾತಾಡಕ್ಕೆ ಇಷ್ಟಪಡ್ತೀರಾ? ಖಂಡಿತ. ಹೇಳಿ, ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ. ಈಗ ಏನಂದ್ರೆ ರೈತ ಬಾಂಧವರು ಆಲೂಗಡ್ಡೆ ತೆಗೆದುಕೊಂಡು ಹೋಗೋದ್ರಲ್ಲಿ ತಪ್ಪಿಲ್ಲ, ಆದ್ರೆ ಬಿಸ್ನೆಸ್ ಮಾಡೋದ್ರಲ್ಲಿ ಸ್ವಲ್ಪ ಜಾಗ್ರತೆ ವಹಿಸ್ಬೇಕು. ಹೇಗೆ ಅಂದ್ರೆ ತೋಟಗಾರಿಕೆ ಇಲಾಖೆಯಿಂದ ಇದು ಕ್ರಮ ತಗೊಂಡಿದ್ದಾರೆ. ನಾವು ಬರೀ ಬಿತ್ತನೆಯಾಗಿ ಆಲೂಗಡ್ಡೆ ಅದು ಹೇಗೆ ರೈತರು ತಲುಪಬೇಕು, ಅದ್ರ ತೂಕದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆಗ್ತಾ ಇದೆಯಾ ಅಥವಾ ಅದ್ರ ಬೆಲೆಯಲ್ಲಿ ಏನು ಜಿಲ್ಲಾಡಳಿತ ನಿರ್ಧಾರ ಮಾಡಿದೆ, ಓಕೆ, ಅದ್ರ ಬಗ್ಗೆ ನಾವು ಕ್ರಮ ತಗೊಳ್ತಿರ್ತೀವಿ. ಎರಡನೇದಾಗಿ ಈಗ ನಮಗೆ ಅತಿ ಮುಖ್ಯವಾಗಿ ಕೆಲಸ ನಡೀತಾ ಇರೋದು COVID-19 ಹಿನ್ನೆಲೆಯಲ್ಲಿ. ಹೌದು. ವ್ಯಾಪಾರ ವಹಿವಾಟು ಪ್ರತಿ ವರ್ಷ ಎಪಿಎಂಸಿ ತುಂಬಾ ಜನಸಂದಣಿ ಇರೋದು, ಅಲ್ಲಿ ಜನ ಸೇರಿದಾಗಿ ಹೇಗೆ ಕ್ರಮ ತಗೋಬೇಕು ಅದ್ರ ಬಗ್ಗೆ ನಾವು ಕ್ರಮ ತಗೊಂಡು ಬೆಳಗ್ಗೆಯಿಂದ ರಾತ್ರಿ ತನಕ ಯಾವುದೇ ಲಾರಿ ಪ್ರವೇಶ ಆಗಂಗಿಲ್ಲ, ರಾತ್ರಿ ಹೊತ್ತು ಮಾರಾಟ ಕಟ್ಟೆಗಳಲ್ಲಿ ಬಿತ್ತನೆ ಯೋಗ್ಯ ಆಲೂಗಡ್ಡೆಗಳನ್ನ ದಾಸ್ತಾನು ಮಾಡಿ ಹಗಲೊತ್ತು ರೈತರಿಗೆ ವ್ಯಾಪಾರ ಮಾಡುವಂತ ಒಂದು ವ್ಯವಸ್ಥೆ ಮಾಡಿದ್ದೀವಿ. ಶೀತಲ ಗೃಹಗಳು ಸಹ ನೇರವಾಗಿ ಮಾರಾಟ ಮಾಡೋ ವ್ಯವಸ್ಥೆ ಮಾಡಿದ್ದೀವಿ. ಈ ಅದನ್ನ ಉಪಚಾರ ಹೇಗೆ ಬಿತ್ತನೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೋಟಗಾರಿಕೆ ಇಲಾಖೆ ಅದಕ್ಕೆ ಕ್ರಮ ತಗೊಂಡಿದೆ. ಅವ್ರ ಅದನ್ನ ರೈತರಿಗೆ ಮಾಹಿತಿ ಅಲ್ಲ ಬರುವಂತ ರೈತರಿಗೆ ಏನಾದ್ರೂ ತಾವು ಸೂಚನೆ ಕೊಡಕ್ಕೆ ಇಷ್ಟಪಡ್ತೀರಾ ಶ್ರೀಹರಿ ಅವರೇ? ಅವ್ರು ಯಾವ ರೀತಿ ಬರಬೇಕು ಅಂತ, ಮಾಸ್ಕ್ ಧರಿಸಿ ಬರಬೇಕಾ ಹೇಗೆ ಏನೋದು? ಇಲ್ಲ, ಅದು ಗ್ರಗೇಟ್ ಅಲ್ಲಿ ನಮ್ಮ ಮಾರುಕಟ್ಟೆ ಆವರಣದ ಮುಖ್ಯ ದ್ವಾರದಲ್ಲಿ ನಾವು ಅದನ್ನ ನಮ್ಮ ಭದ್ರತಾ ಸಿಬ್ಬಂದಿ ಹಾಗೂ ನಮ್ಮ ಸಿಬ್ಬಂದಿ ಇರ್ತಾರೆ, ಪೊಲೀಸ್ ಸಿಬ್ಬಂದಿ ಸಹ ಇರ್ತಾರೆ, ಎಲ್ಲರೂ ಕಂಪಲ್ಸರಿ ಮಾಸ್ಕ್ ಅನ್ನು ಧರಿಸಲೇಬೇಕು ಅಂತ. ಎಪಿಎಂಸಿ ವತಿಯಿಂದ ಸಹ ಇದುವರೆಗೂ ಸುಮಾರು 2,000 ಮಾಸ್ಕ್ ಗಳನ್ನ ವಿತರಣೆ ಮಾಡಲಾಗಿದೆ ಮಾಸ್ಕ್ ಇಲ್ಲದೆ ಬರೋ ವ್ಯಕ್ತಿಗಳಿಗೆ. ಅವರು ರೈತರು ಇರ್ಬೋದು, ಇಲ್ಲ ಅಮಾಲ್ಸ್ ಇರ್ಬೋದು, ಬೇರೆ ವ್ಯಕ್ತಿಗಳೇ ಇರ್ಬೋದು. ಅಲ್ಲಿ ಗೇಟ್ ಅಲ್ಲಿ ಯಾರು ಮಾಸ್ಕ್ ಇಲ್ಲ ಅಂದಾಗ ಅವ್ರನ್ನ ಹಿಂತಿರುಗಿಸಬಾರ್ದು ಅಂತ ಹೇಳಿ ಉಚಿತವಾಗಿ ಮಾಸ್ಕ್ ವಿತರಣೆ ಮಾಡಿದ್ದೀವಿ. ಆರೋಗ್ಯ ದೃಷ್ಟಿಯಿಂದ ಸ್ಯಾನಿಟೈಸರ್ ಗಳನ್ನ ಅಲ್ಲೇ ಸಿಂಪಡಿಸ್ತೀವಿ ಅವ್ರ ಕೈಗೆ, ಹಾಗೂ ಪ್ರತಿಯೊಬ್ಬರು ವರ್ತಕರು ಸಹ ಈ ಬಗ್ಗೆ ನಿರ್ದೇಶನ ನೀಡಲಾಗಿದೆ. ಈಗಾಗಲೇ ವರ್ತಕರು, ಅವರ ಅಂಗಡಿಯಲ್ಲಿರುವಂತಹ ನೌಕರರು, ಪ್ರಾಂಗಣದಲ್ಲಿ ಕೆಲಸ ಮಾಡತಕ್ಕಂತ ಹಮಾಲಿಗಳಿರ್ಲಿ ಇತರ ವ್ಯಕ್ತಿಗಳೇ ಇರಲಿ, ಕಂಪಲ್ಸರಿ ಮಾಸ್ಕ್ ಧರಿಸಿರ್ಬೇಕು. ಪ್ರತಿಯೊಬ್ಬರು ವರ್ತಕರು ಅವರವರ ಅಂಗಡಿಗಳಲ್ಲಿ ಸ್ಯಾನಿಟೈಸರ್ ವ್ಯವಸ್ಥೆ ಮಾಡಬೇಕು. ಸಾಮಾಜಿಕ ಅಂತರ ಏನು, ರೈತರು ಹೆಚ್ಚಿನ ಪ್ರಮಾಣದಲ್ಲಿ ಬಂದ್ರೆ ಅವರನ್ನ ಒಬ್ಬೊಬ್ಬರನ್ನಾಗಿ ಅವರ ವ್ಯಾಪಾರ ವಹಿವಾಟು ನಡೆಸಕ್ಕೆ ಅನುಕೂಲ ಆಗುವಂತೆ ಮಾಸ್ಕ್ ಸಹ ಎರಡು ಭರ್ತಿ ಮಾಡಿದ್ದೀವಿ. ಆ ಬಾಕ್ಸ್ಗಳಲ್ಲಿ ನಿಂತು ರೈತರು ಅದನ್ನ ಖರೀದಿ ಮಾಡಬೇಕು ಅಂತೇಳಿ ನಾವು ಮೈಕ್ಸ್ ಅಲ್ಲಿ ಸಹ ಪ್ರಚಾರ ಮಾಡ್ತಾ ಇರ್ತೀವಿ ನಿರಂತರ. ನಿನ್ನೆ ರಾತ್ರಿ ಮಳೆ ಆಯ್ತು, ಇವತ್ತೇನಾದ್ರೂ ಮಾರುಕಟ್ಟೆನಲ್ಲಿ ಒತ್ತಡ ಇತ್ತಾ? ಹೆಚ್ಚಿನ ಸಂಖ್ಯೆಯಲ್ಲಿ ಏನಾದ್ರೂ ರೈತರು ಬಂದಿದ್ರ ಶ್ರೀಹರಿ ಅವರೇ? ಪ್ರತಿ ಈಗ ಮಳೆ ಆದಂಗೆ ಹೆಚ್ಚಿನ ಪ್ರಮಾಣದಲ್ಲಿ ರೈತರು ಬರ್ತಾ ಇದ್ದಾರೆ. ಮುಂದುವರೆದಾಗಿ ಸಾಮಾನ್ಯವಾಗಿ ಸೋಮವಾರ ಮಂಗಳವಾರ ಹೆಚ್ಚಿನ ಪ್ರಮಾಣದಲ್ಲಿ ಪ್ರತಿ ವರ್ಷ ರೈತರು ಬರ್ತಾರೆ. ಇವತ್ತು ಹೆಚ್ಚಿನ ಪ್ರಮಾಣ, ನಿನ್ನೆ ಮೊನ್ನೆಗೆ ಹೋಲಿಕೆ ಮಾಡಿದಾಗ ಇವತ್ತು ಹೆಚ್ಚಿನ ಪ್ರಮಾಣದಲ್ಲಿ ರೈತರಿದ್ರು. ಇದುವರೆಗೂ ಸುಮಾರು 1.5 ಲಕ್ಷದಿಂದ 1.5 ಲಕ್ಷ ಚೀಲ ವ್ಯಾಪಾರ ಆಗಿದೆ ಮೇ 11 ಇದುವರೆಗೂ ಆಗಿದೆ. ಇನ್ನು ಸುಮಾರು 1-1.5 ಲಕ್ಷ ಚೀಲ ವ್ಯಾಪಾರ ಆಗ್ಬೋದು ಅಂತ ಒಂದು ನಿರೀಕ್ಷೆ. ಎಲ್ಲಿವರೆಗೂ ಮಾರಾಟ ನಿರೀಕ್ಷೆ ಮಾಡ್ತಾ ಇದ್ದೀರಿ ಶ್ರೀಹರಿ ಅವರ? ಸಾಮಾನ್ಯವಾಗಿ ಮೇ 25-30 ತನಕ ಹೆಚ್ಚಿನ ಪ್ರಮಾಣದಲ್ಲಿ ವ್ಯಾಪಾರ ಆಗುತ್ತೆ ಹಾಸನ ಜಿಲ್ಲೆ ವ್ಯಾಪ್ತಿಯಲ್ಲಿ. ನಂತರ ನಮ್ಮ ಪಕ್ಕದ ಜಿಲ್ಲೆ ಚಿಕ್ಕಮಗಳೂರು, ತರೀಕೆರೆ, ಕಡೂರು ಭಾಗದಲ್ಲಿ, ಚಾಮರಾಜನಗರ ಜಿಲ್ಲೆ, ಧಾರವಾಡ ಜಿಲ್ಲೆ, ಹೀಗೆ ಹಾಸನ ಕೇಂದ್ರವಾಗಿರೋದ್ರಿಂದ ಬಿತ್ತನೆ ಯೋಗ್ಯ ಅಲ್ಲಗೆಡ್ಡೆಯನ್ನ ನೀಡಲು ರೈತರಿಗೆ, ಇಲ್ಲಿಂದ ಆ ಜಿಲ್ಲೆಗಳಿಗೆ ವ್ಯಾಪಾರ ಆರಂಭ ಆಗುತ್ತೆ. ಒಳ್ಳೆಯದು ಶ್ರೀಹರಿ ಅವರೇ, ಬಹಳ ಉಪಯುಕ್ತವಾದ ಮಾಹಿತಿಯನ್ನು ನೀಡಿದ್ರಿ, ವಂದನೆಗಳು. ಒಳ್ಳೇದಾಗಲಿ, ನಮಸ್ಕಾರ. ಥ್ಯಾಂಕ್ ಯು. ಹೇಳಿ ಅಮರ್ ನಂಜುಂಡೇಶ್ವರ ಅವರೇ, ಒಂದು ಬಿತ್ತನೆ ಬೀಜ ತಗೊಂಡು ಹೋದ್ರು ತಕ್ಷಣ ಬಿತ್ತನೆ ಮಾಡಬಾರದು ಅಂತ ತಾವು ಹೇಳಿದ್ರಿ, ಇನ್ನು ಏನೇನ್ ಸಲಹೆಗಳನ್ನ ಕೂಡ ಕಷ್ಟ? ಈಗ ಬಿತ್ತನೆಗಡ್ಡೆಯನ್ನ ತಗೊಳ್ಳೋದಿಂತ ತಗೊಳ್ಳಿ, ಅದನ್ನ ಒಂದು ನೆರಳಲ್ಲಿ ಹರಡು ಬಿಟ್ಟು ಮೊಳಕೆ ಬರುವ ತನಕ ಇಡಬೇಕಾಗ್ತದೆ. ಅಲ್ಲ, ಬಿತ್ತನೆಗಡ್ಡೆ ಆಯ್ಕೆ ಯಾವ ರೀತಿ ಮಾಡ್ಕೋಬೇಕಾಗತ್ತೆ ಅಂತೀರಿ? ಬಿತ್ತನೆಗಡ್ಡೆ ಆಯ್ಕೆ ಅಂದ್ರೆ 40 ಗ್ರಾಂ ಅಷ್ಟು ತೂಕ ಇರ್ಬೇಕು ಪ್ರತಿ ಗಡ್ಡೆ. ಕಣ್ಣು ಸ್ವಲ್ಪ ಒಡೆದಿರ್ಬೇಕು, ಕಣ್ಣು ಬಂದಿರಬೇಕು, ಬಹಳ ಮುಖ್ಯವಾದದ್ದು. ಆಮೇಲೆ ಯಾವುದೇ ಗಡ್ಡೆ ಕೊಳ್ತಿರಬಾರ್ದು, ಆ ಒಂದು ಕ್ವಿಂಟಾಲ್ ಮೂಟೆಯಲ್ಲಿ ಇರುವಂತ ಒಂದು ಗಡ್ಡೆ ಕೊಡ್ತಿದ್ರೆ ಅದು ಬ್ಯಾಕ್ಟೀರಿಯಾ ಇದೆ ಅಂತ ಅರ್ಥ. ಆ ಬ್ಯಾಕ್ಟೀರಿಯಾ ಎಲ್ಲ ಒಂದು ಗಡ್ಡೆಗಳಿಗೆ ಪತ್ತಿರುತ್ತೆ. ಆದ್ರಿಂದ ನಾವು ಆ ಮೂಟೆಗಳನ್ನು ನಾವು ಸರಿಯಾಗಿ ಗಮನಿಸ್ಬೇಕು, ಏನಾದ್ರೂ ಬ್ಯಾಕ್ಟೀರಿಯಾ ಇದೆ ಅಂತ. ಸಾಫ್ಟ್ ರಾಟ್ ಅಂತ ಹೇಳ್ತೀವಿ, ಗಡ್ಡೆ ಕೊಳೆ ರೋಗ ಅಂತ ಹೇಳ್ತೀವಿ. ಒಂದು ಪಕ್ಷ ಕಂಡು ಬಂದಲ್ಲಿ ಅಂತ ಗೆಡ್ಡೆಗಳನ್ನ ತೆಗೆದುಬಿಟ್ಟು ಸಂಪೂರ್ಣ ಆ ಮೂಟಿರಿರುವ ಗೆಡ್ಡೆಗಳನ್ನ ಚಪ್ಟೋಸಲಿ ಬ್ಯಾಕ್ಟೀರಿಯಾ ನಾಶಕದಿಂದ ನಾವು ಅದನ್ನ ಸಿಂಪಡಣೆ ಮಾಡಬೇಕಾಗ್ತದೆ. ಅಮರನಂಜುಂಡೇಶ್ವರ ಅವರ, ಇವರು ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್ ಅವರು ಮಾತಾಡ್ತಾರೆ. ನಮಸ್ತೆ ಮಂಜುನಾಥ್ ಅವರೇ. ನಮಸ್ತೆ. ನಮಸ್ಕಾರ. ನಮಸ್ಕಾರ ಮಂಜುನಾಥ್ ಅವರೇ. ನಮಸ್ಕಾರ. ಅದು ಹೇಳಿ ಸರ್, ಇದು ಆಲೂಗಡ್ಡೆ ಬಿತ್ತನೆ ಬೀಜದ ಮಾರಾಟ ಆರಂಭ ಆಗಿದೆ ಅಂತ ಶ್ರೀಹರಿ ಅವರು ತಿಳಿಸಿದ್ರು. ಎಪಿಎಂಸಿ ವತಿಯಿಂದ ಕೈಗೊಂಡಿರುವ ಕ್ರಮಗಳ ಬಗ್ಗೆ ಅವರು ಹೇಳಿದ್ದಾರೆ. ಈಗ ಇಲಾಖೆ ವತಿಯಿಂದ ತಾವೇನ್ ಕ್ರಮ ಕೈಗೊಂಡಿದ್ದೀರಿ ಹೇಳಿ. ಈಗ ಅಮರ್ ನಂಜುಂಡೇಶ್ವರ ಅವರು ನನ್ನ ಜೊತೆನಲ್ಲಿ ಇದ್ದಾರೆ ಸರ್, ಮಾತಾಡ್ತಾ ಇದ್ದಾರೆ. ಹೇಳಿ ಮಂಜುನಾಥ್ ಅವರು. ಎಲ್ರಿಗೂ ನಮಸ್ಕಾರ. ಈಗ 11ನೇ ತಾರೀಕು ಮೇ ತಿಂಗಳ 11ನೇ ತಾರೀಕಿನಿಂದ ಆಲೂಗಡ್ಡೆ ಬೀಜನ ರೈತರಿಗೆ ವಿತರಣೆ ಮಾಡೋ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಈಗ ನಮ್ಮಲ್ಲಿ ಏನು ಸುಮಾರು 13,500 ಮೆಟ್ರಿಕ್ ಟನ್ ದಾಸ್ತಾನಿತ್ತು, ಅದನ್ನ ರೈತರಿಗೆ ವಿತರಣೆ ಮಾಡ್ತಾ ಇದ್ದಾರೆ. ಅದು ಈಗ ಗರಿಷ್ಠ ದರವನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಜನಪ್ರತಿನಿಧಿಗಳ ನಡುವೆ ವರ್ತಕರು ಮತ್ತು ಜನಪ್ರತಿನಿಧಿಗಳು ನಡೆದ ಸಭೆಯಲ್ಲಿ 72,250 ರೂಪಾಯಿಗೆ ಗರಿಷ್ಠ ದರದಲ್ಲಿ ಮಾರಾಟ ಮಾಡಬೇಕು ಉತ್ತಮ ಗುಣಮಟ್ಟದ್ದು ಅಂತ ಹೇಳಿ ನಿರ್ಧಾರ ಆಗಿದೆ. ಅದರಂತೆ ಈಗ ವಿತರಣೆ ರೈತರು ಬಿತ್ತನೆ ಆಗಿದ್ದನ್ನ ಕೊಂಡುಕೊಂಡು ಹೋಗ್ತಾ ಇದ್ದಾರೆ. ನಮಗೆ ಒಂದು ರೈತರಲ್ಲಿ ಮನವಿ ಏನಂತಂದ್ರೆ, ಕೋಲ್ಡ್ ಸ್ಟೋರೇಜ್ ಇಂದ ತೆಗೆದಂತ ಮತ್ತು ತಾವು ಖರೀದಿಸಿದಂತ ಆಲೂಗಡ್ಡೆ ಬಿತ್ತನೆ ಬೀಜವನ್ನ ತುರ್ತಾಗಿ ಮನೆ ತಲುಪಿದ ಕೂಡಲೇ ಅದನ್ನ ತೆಳುವಾಗಿ 4 ಅಥವಾ 5 ಇಂಚ್ ದಪ್ಪದಲ್ಲಿ ತೆಳುವಾಗಿ ಹರಡಬೇಕು ಅದನ್ನ. ಸೊ ದಟ್ ಅದು ಕೊಯ್ಯುವಂತ ಇದು ಕಡಿಮೆ ಆಗುತ್ತೆ. ಸೊ ದಟ್ ಅದ್ರ ಗುಣಮಟ್ಟವನ್ನ ನಾವು ಕಾಪಾಡಿಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ನಂತರದಲ್ಲಿ ಕನಿಷ್ಠ 8 ರಿಂದ 10 ದಿನಗಳ ಕಾಲ ಕೋಲ್ಡ್ ಸ್ಟೋರೇಜ್ ಅವರು ಕೊಂಡುಕೊಂಡು ತೆಗೆದುಕೊಂಡು ಎಪಿಎಂಸಿ ಮಾರುಕಟ್ಟೆ ಸ್ಥಳದಿಂದ ತೆಗೆದುಕೊಂಡು ಮನೆಗೆ ತೆಗೆದುಕೊಂಡು ಹೋದ ಕನಿಷ್ಠ 8 ರಿಂದ 10 ದಿನಗಳ ನಂತರ ಅದರದ್ದು ಆಲೂಗಡ್ಡೆ ತಾಪಮಾನ ರೂಮಿನ ಟೆಂಪರೇಚರ್ಗೆ ಬಂದಂತ ನಂತರ ಅದನ್ನ ಬಿತ್ತನೆ ಮಾಡಲಿಕ್ಕೆ ಉಪಯೋಗಿಸಲಿಕ್ಕೆ ಸೂಕ್ತವಾಗುತ್ತೆ. ಅದಕ್ಕೆ ಮುಂಚೆ ಅದನ್ನ ಬಿತ್ತನೆಗೆ ಬಳಸಬಾರದು ಅನ್ನೋದು ಇಲಾಖೆ ಕಡೆಯಿಂದ ಒಂದು ಮನವಿ. ಜೊತೆಗೆ ಮಣ್ಣಿನಲ್ಲಿ ಉತ್ತಮವಾಗಿ ಮಳೆ ಬಿದ್ದು ಮಣ್ಣಿನಲ್ಲಿರುವ ತೇವಾಂಶ 20-30 ಡಿಗ್ರಿ ಸೆಲ್ಸಿಯಸ್ ಗಿಂತ ಕಡಿಮೆ ಆದ್ಮೇಲೆ ಆಲೂಗಡ್ಡೆ ಬಿತ್ತನೆ ಮಾಡಿದ್ರೆ ಅದರ ಮೊಳಕೆ ಪ್ರಮಾಣ ಚೆನ್ನಾಗಿ ಬರುತ್ತೆ. ಇದನ್ನ ದಯವಿಟ್ಟು ರೈತರು ಗಮನದಲ್ಲಿಟ್ಕೋಬೇಕು. ಜೊತೆಗೆ ಬಿತ್ತನೆಗೆ ಪೂರ್ವದಲ್ಲಿ ಆಲೂಗಡ್ಡೆನ ಬೀಜೋಪಚಾರ ಮಾಡೋದನ್ನ ಮರಿಬಾರದು ಅನ್ನೋ ಒಂದು ಅಂಶವನ್ನ ನಾವು ಈ ಸಮಯದಲ್ಲಿ ರೈತ ಬಾಂಧವರ ಗಮನಕ್ಕಾಗಿ ಬಯಸ್ತೇನೆ. ಈಗ ಬಿತ್ತನೆ ಗಡ್ಡೆಗಳ ಗುಣಮಟ್ಟ ಎಲ್ಲ ತಾವು ಪರೀಕ್ಷೆ ಮಾಡಿ ಕೊಡ್ತಾ ಇದ್ದೀರಲ್ವಾ ಸರ್ ರೈತರಿಗೆ? ಪರೀಕ್ಷೆ ಮಾಡಿ ಅಂತಂದ್ರೆ ಈಗ ಒಟ್ಟು ಲಾಟ್ ಏನಿರುತ್ತೆ ಅದರಲ್ಲಿ ಯಾವ್ಯಾವ ಕೋರ್ಸ್ ಯೋಜನೆಗೆ ಎಷ್ಟು ಬ್ರಾಂಚ್ ಇತ್ತು ಅದನ್ನ ಪರಿಶೀಲನೆ ಒಳಪಡಿಸಿ ಕೊಡ್ತಾ ಇದೀವಿ. ಆದ್ರೆ ಅದು ಫೀಲ್ಡ್ ಕ್ಷೇತ್ರ ಮಟ್ಟದಲ್ಲಿ ಆಗ್ಬೇಕಾದಂತ ಕೆಲಸ. ಹಾಗಾಗಿ ಇವರು ಏನು ತೆಗೆದುಕೊಂಡೋದ್ಮೇಲೆ ವಹಿಸಬೇಕಾದ ಕ್ರಮಗಳ ಬಗ್ಗೆ ಹೆಚ್ಚಿಗೆ ಕಾಳಜಿಯನ್ನು ಕೊಡಬೇಕಾಗುತ್ತೆ. ಒಂದು ಬಿತ್ತನೆ ಆಲೂಗಡ್ಡೆನ ತೆಳುವಾಗಿ ಹರಡಬೇಕು, ಚೀಲಗಳನ್ನು ಕಟ್ಟಿ ಇಡಬಾರದು, ಅದನ್ನ ತೆಳುವಾಗಿ ಹರಡಬೇಕು, ರೂಮ್ ನೆರಡಿನಲ್ಲಿ ತೆಳುವಾಗಿ ಹರಡಬೇಕು. ಆ ನಂತರದಲ್ಲಿ 8 ರಿಂದ 10 ದಿನಗಳ ಕಾಲ ಸಮಯ ಅದನ್ನ ಕಾಪಾಡಿಕೊಂಡು ಅದು ರೂಮ್ ಟೆಂಪರೇಚರ್ಗೆ ಬಂದ ಮೇಲೆ, ಜೊತೆಗೆ ಭೂಮಿನಲ್ಲಿ ಮಳೆ ಚೆನ್ನಾಗಿ ತಾಪಮಾನ ಕಡಿಮೆ ಆದ್ಮೇಲೆ 30 ಡಿಗ್ರಿ ಸೆಲ್ಸಿಯಸ್ ಗಿಂತ ಕೆಳಕ್ಕೆ ಬಂದ ಮೇಲೆ ಬಿತ್ತನೆ ಮಾಡಿದ್ರೆ ಮೊಳಕೆ ಪ್ರಮಾಣವನ್ನ ಚೆನ್ನಾಗಿ ನಿರೀಕ್ಷಿಸಬಹುದು, ಉತ್ತಮ ಬೆಳೆ ಪಡೆಯೋದಕ್ಕೆ ಇದಕ್ಕೆ ಸಾಧ್ಯವಾಗುತ್ತೆ. ಅಮರ್ ನಂಜುಂಡೇಶ್ವರ ಅವರೇ, ತಾವೇನಾದ್ರು ಮಾತಾಡ್ತೀರಾ ಮಂಜುನಾಥ್ ಅವ್ರ ಜೊತೆ? ಖಂಡಿತ ಮಾತಾಡ್ತೀನಿ, ಹೇಳಿ ಮಾತಾಡಿ. ಮಂಜುನಾಥ್ ಅವರ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಈಗ ಆಲೂಗಡ್ಡೆ ಇವಾಗ ಬಿತ್ತನೆ ಗಡ್ಡೆಯನ್ನ ವಿತರಣೆ ಮಾಡ್ತಾ ಇದಾರೆ. ನಾವೆಲ್ಲ ಹೇಳಿದ್ದು ತುಂಬಾ ಚೆನ್ನಾಗಿದೆ, ಒಳ್ಳೆ ಉತ್ತರ ಇದು ರೈತರಿಗೆ. ರೈತರು ತಪ್ಪದೆ ಬೀಜೋಪಚಾರನ ಮಾಡಬೇಕು, ಸಾಧ್ಯವಾದಷ್ಟು ಉಂಡೆಗಡ್ಡೆ ಹಾಕೋದ್ರಿಂದ ಹೆಚ್ಚು ಮಳೆ ಆದ್ಮೇಲೆ ಆ ಉಂಡೆಗಡ್ಡೆಗಳು ಯಾವ್ದೇ ರೋಗವನ್ನು ಪಸರಿಸಲ್ಲ ಮಣ್ಣಿನಿಂದ. ಅದರಿಂದ ಅದನ್ನು ನಾವು ರೈತರಿಗೆ ಸ್ವಲ್ಪ ಮನವರಿಕೆ ಮಾಡಬೇಕಾಗಿದೆ. ಇನ್ನು ಉಳಿದಂತೆ ನಾವು ಹೇಳದಂತೆ ಏನಂತೆ 10 ದಿವಸ ಕಾಲ ಸ್ವಲ್ಪ ಮೊಳಕೆ ಒಡೆಯೋ ತನಕ ಇಡಬೇಕಾಗ್ತದೆ. ಇನ್ನು ಭೂಮಿಯ ಆಳವಾದ ಉಳುಮೆ ಮಾಡಬೇಕು, ಆಮೇಲೆ ಮಣ್ಣು ಪರೀಕ್ಷೆಗೂ ಒಳಪಡಿಸಬೇಕು. ಏನಾದ್ರೂ ಬ್ಯಾಕ್ಟೀರಿಯಾ ಸೊರಗು ರೋಗದ ಸಮಸ್ಯೆ ಇದೆಯಾ, ಅಥವಾ ಮಣ್ಣಿನಲ್ಲಿ ಪೋಷಕಾಂಶಗಳ ಲಭ್ಯತೆ ಬಗ್ಗೆ ಅಥವಾ ರಸಸಾರದ ಬಗ್ಗೆ ಇವು ಒಂದು ಸ್ವಲ್ಪ ಮಾಹಿತಿ ಸಿಗೋದ್ರಿಂದ ಬೆಳೆ ಉತ್ತಮವಾಗಿ ಬರ್ತದೆ, ಉತ್ಪಾದಕತೆ ಚೆನ್ನಾಗಿ ಬರ್ತದೆ. ಇದೊಂದು ಸ್ವಲ್ಪ ಜಾಗೃತಿ ಮೂಡಿಸಬೇಕಾಗಿದೆ. ಒಳ್ಳೇದು ಮಂಜುನಾಥ್ ಅವರೇ ಕರೆ ಮಾಡಿದ್ರೆ, ನಾವು ನಿಮ್ಮನ್ನ ಮಾತಾಡ್ತೀವಿ, ಉತ್ತಮವಾದ ವಿಚಾರಗಳನ್ನ ಹಂಚಿಕೊಂಡಿದ್ದೀರಿ. ಒಂದು ಮನವಿ ಸರ್. ಹೇಳಿ ಹೇಳಿ. ಆಲೂಗಡ್ಡೆ ಸಂಶೋಧನಾ ಕೇಂದ್ರದ ವಿಜ್ಞಾನಿಗಳು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರೋದ್ರಿಂದ ಅವರಲ್ಲಿ ತೋಟಗಾರಿಕೆನ ಇದು ಆಲೂಗಡ್ಡೆ ಬೆಳೆನಲ್ಲಿ ಯಾಂತ್ರೀಕರಣವನ್ನ ಯಾವ ರೀತಿ ಯಾಂತ್ರೀಕರಣ ಬಳಸೋದ್ರಿಂದ ಆಗ ಲಾಭಗಳ ಬಗ್ಗೆನೂ ಕೂಡ ಅವರಿಂದ ರೈತರಿಗೆ ಹೆಚ್ಚಿನ ಮಾಹಿತಿಯನ್ನ ಕೊಡಿಸಬೇಕು. ಆಲೂಗಡ್ಡೆ ಬೆಳೆಯುವಂತ ರೈತರು ಯಾಂತ್ರೀಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ತೋಟಗಾರಿಕೆ ವಿಸ್ತರಣೆ ಮತ್ತು ಸಂಶೋಧನಾ ಕೇಂದ್ರ ಸ್ವರ್ಣಳ್ಳಿ ಕಾಲ್ ಮೂಲಕ ಪಡೆದುಕೊಂಡು ಯಾಂತ್ರೀಕರಣ ಮಾಡೋದಕ್ಕೆ ಮುಂದಾಗಬೇಕು ಅಂತ ರೈತರಿಗೆ ಮನವಿ ಮಾಡಿಕೊಳ್ಳಿಕ್ಕೆ ಬಯಸ್ತೇನೆ. ಒಳ್ಳೇದು ಮಂಜುನಾಥ್ ಅವರೇ, ಬಹಳ ಸಂತೋಷ ನಿಮ್ಮ ವಿಚಾರಗಳನ್ನು ಹಂಚಿಕೊಂಡ್ರಿ. ವಂದನೆಗಳು. ನಮಸ್ಕಾರ. ನಮಸ್ತೆ ನಮಸ್ತೆ. ಕೇಳಿದ್ರೆ ನೀವೀಗ ನಮ್ಮ ಜೊತೆ ನೇರವಾಗಿ ಮಾತನಾಡಬಹುದು. ಡಾಕ್ಟರ್ ಎಚ್ ಅಮರ ನಂಜುಂಡೇಶ್ವರ ಅವರಿದ್ದಾರೆ, ಅವರೊಂದಿಗೆ ಆಲೂಗಡ್ಡೆ ಬೇಸಾಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನುಮಾನಗಳನ್ನು ಬಗೆಹರಿಸಿಕೋಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳನ್ನೊಮ್ಮೆ ದಯವಿಟ್ಟು ಗಮನಿಸಿ. ಎಸ್ಟಿಡಿ ಕ್ರಮ ಸಂಖ್ಯೆ 08172 ದೂರವಾಣಿ ಸಂಖ್ಯೆ, 295528 ಮತ್ತೊಮ್ಮೆ ಗಮನಿಸಿ, ದಯವಿಟ್ಟು ಗಮನಿಸಿ, 295528 295528. ಅಮರ ನಂಜುಂಡೇಶ್ವರ ಅವರ, ಅದೇ ಈಗ ಯಾಂತ್ರೀಕರಣ ಅಂತ ಹೇಳಿದ್ರು, ಅದ್ರ ಬಗ್ಗೆ ಒಂಚೂರು ಮಾತಾಡಬಹುದಾ? ಖಂಡಿತ ಹೇಳಿ. ಈಗ ಆಲೂಗಡ್ಡೆನಲ್ಲಿ ಟ್ರ್ಯಾಕ್ಟರ್ ಚಾಲಿತ, ಇದರಿಂದ ಆಳ ಉಳುಮೆ ಮಾಡಬೇಕು. ಯಾಕೆಂದ್ರೆ ಇದೊಂದು ಗೆಡ್ಡೆ ಬೆಳೆ ಆಗಿರೋದ್ರಿಂದ ಗೆಡ್ಡೆ ಗಾತ್ರ, ಗೆಡ್ಡೆಯ ಒಂದು ಆಕಾರ ಬರಬೇಕಾದ್ರೆ ನಮ್ದು ಆಳ ಉಳುಮೆ ಆಗ್ಬೇಕು. ಯಾಕೆಂದ್ರೆ ಆಳ ಉಳುಮೆ ಮಾಡಿದಷ್ಟು ಆ ಸ್ಟೋಲನ್ಸ್ ಅಂತ ಏನ್ ಹೇಳ್ತೀವಿ ಊಡುಗಳು ಚೆನ್ನಾಗಿ ಬಿಡುತ್ತೆ, ಗೆಡ್ಡೆ ಗಾತ್ರ ಜಾಸ್ತಿ ಆಗ್ತದೆ, ಸಂಖ್ಯೆ ಜಾಸ್ತಿ ಆಗುತ್ತೆ. ಆಳ ಉಳುಮೆ ಬಹಳ ಮುಖ್ಯ. ಇದ್ರ ಜೊತೆಗೆ ಚೆನ್ನಾಗಿ ಕಳಿಸಿದಂತ ಗೊಬ್ಬರ ಒಂದು ಪ್ರತಿ ಎಕರೆಗೆ 10 ಟನ್ನಷ್ಟು ನಾವು ಸೇರಿಸಲೇಬೇಕು. ಬೇವಿನ ಹಿಂಡಿ ಒಂದು 300 ಕೆಜಿ ಅಷ್ಟು ಹಾಕ್ಬೇಕಾಗ್ತದೆ. ಇದ್ರ ಜೊತೆಗೆ ರಾಸಾಯನಿಕ ಗೊಬ್ಬರಗಳಾದಂತ ಈ ಶಿಫಾರಸು ಏನಿದೆ, ನಾವು ಮುಂಗಾರು ಅಂಗಾಳಿಗೆ ಮಳೆಯ ಜೊತೆ ಬೆಳಿಗ್ಗೆ 75 ಕೆಜಿ ಸಾರಜನಕ, 75 ಕೆಜಿ ರಂಜಕ, 100 ಕೆಜಿ ಪೊಟ್ಯಾಶ್. ಇದನ್ನ ನಾವು ಯೂರಿಯಾ ರೂಪದಲ್ಲಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ರೂಪದಲ್ಲಿ, MOP ರೂಪದಲ್ಲಿ ಅಥವಾ 19:19 ಸಂಯುಕ್ತ ಗೊಬ್ಬರದ ರೂಪದಲ್ಲಿ ನಾವು ಪೂರೈಸಬಹುದಾಗಿದೆ. ಇದನ್ನ ಎಕರೆ ಪ್ರದೇಶಕ್ಕೆ ಬೇಕಾದ ರೈತರು ಯೂರಿಯಾ ರೂಪದಲ್ಲಾದ್ರೆ 65 ಕೆಜಿ ಹಾಕ್ಬೇಕಾಗ್ತದೆ ಎಕರೆಗೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಆದ್ರೆ 188 ಕೆಜಿ, MOP ಆದ್ರೆ 67 ಕೆಜಿ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಅಮರನಾಥ ಜುಂಡೇಶ್ವರ. ಖಂಡಿತ, ಅಗತ್ಯವಾಗಿ. ನಮಸ್ತೆ ಆಕಾಶವಾಣಿ, ಯಾರು ಎಲ್ಲಿಂದ ಮಾತಾಡ್ತೀರಿ? ಸರ್ ನಮಸ್ಕಾರ, ನಾನು ಹಾಸನ ತಾಲೂಕು ಕೆ ಮಾದಾಪುರ ಜಿಲ್ಲೆ ಚೇತನ್ ಅಂತ ಹೇಳಿ. ಹೇಳಿ ಚೇತನ್ ಅವರು. ಸರ್ ಈ ಹಿಮಾಲಯ ಅಂತ ಹೇಳಿ ಒಂದು ಹೊಸ ತಳಿ ಅಲಿಗೆಡ್ಡೆ ಬಂದಿದೆಯಲ್ಲ ಸರ್, ಅದನ್ನ ಹಾಕೋದು ಯಾವ ರೀತಿ ಹಾಕ್ಬೇಕು, ಮತ್ತೆ ಅದ್ ಮಾರ್ಕೆಟಿಂಗ್ ಹೆಂಗಿರುತ್ತೆ ನಾವು ಬೆಳೆದ ಮೇಲೆ ಅಂತ ಒಂದ್ ಸ್ವಲ್ಪ ಮಾಹಿತಿ ಬೇಕು ಸರ್. ಖಂಡಿತ, ಅಗತ್ಯವಾಗಿ ಚೇತನ. ಅದಕ್ಕೂ ಫ್ರೀ ಹಿಮಾಲಿನಿ ಅಂತ ಹೇಳ್ತೀನಿ. ಫ್ರೀ ಹಿಮಾಲಿನಿ, ಇದು ಜ್ಯೋತಿ ತಳಿ ನಂತರ ಬಿಡುಗಡೆ ಮಾಡಿರುವಂತದ್ದು. ನಮ್ಮ ಹಾಸನ ಕರ್ನಾಟಕ ರಾಜ್ಯಾದ್ಯಂತ ಪ್ರದೇಶಕ್ಕೆ ಬೆಳೆಯಲಿಕ್ಕೆ ಸೂಕ್ತವಾದಂತ ಬೆಳೆ. ಆ ತಳಿಯ ವಿಶೇಷ ಗುಣಗಳೇನಂದ್ರೆ ಅಂಗಮಾರಿ, ಕೊನೆ ಅಂಗಮಾರಿ ರೋಗಕ್ಕೆ ನಿರೋಧಕ ಶಕ್ತಿ ಇರುವಂತ ತಳಿ ಇದು. ಆಮೇಲೆ 3-4 ಟನ್ ಹೆಚ್ಚು ಇಳುವರಿ ಕೊಡುವಂತ ಒಂದು ತಳಿಯಾಗಿದೆ. ಇದು ಒಂದು 10 ದಿವಸ ಹೆಚ್ಚಿನ ಕಾಲ ತಗೊಳ್ಳುತ್ತೆ ಒಟ್ಟು ಬೆಳೆ ಅವಧಿ, ಕಟಾವಿಗೆ ಹೆಚ್ಚಿನ ಅವಧಿ. ನಮಗೆ ಇಳುವರಿ ಜಾಸ್ತಿ ಬರುತ್ತೆ. ಮುಖ್ಯವಾಗಿ ಹಾಸನ ಜಿಲ್ಲೆಯಲ್ಲಿ ಸಮಸ್ಯೆ ಇರೋದು ಕೊನೆಯಂಗಮಾರಿ ರೋಗ, ಅದಕ್ಕೆ ನಿರೋಧಕ ಶಕ್ತಿ ಇದೆ, ಹಾಕಿ ಮಾರುಕಟ್ಟೆ ಉತ್ತಮವಾಗಿದೆ. ಸರ್ ಆಲೂಗಡ್ಡೆ ಬಣ್ಣ ಕಪ್ಪು ಬರುತ್ತೆ ಸರ್ ಫಸಲಿಗೆ ಬಂದ ಮೇಲೆ, ಅದನ್ನ ಇಲ್ಲ ಆ ರೀತಿಯಾಗಿ ನಮ್ಮ ಮಣ್ಣಿನ ಮೇಲೆ ಮಣ್ಣು ಯಾವ ಕಲರ್ ಇರುತ್ತೆ ಆ ಕಲರ್ ಬರುತ್ತೆ ಸರ್. ಹೌದು, ಕೆಂಪು ಮಣ್ಣಲ್ಲಿ ಬೆಳೆದ್ರೆ ಕೆಂಪು ಇರುತ್ತೆ ಗಿಡ, ಕಪ್ಪು ಮಣ್ಣಲ್ಲಿ ಬೆಳೆದ್ರೆ ಕಪ್ಪು ಇರ್ತದೆ. ನಮ್ ಸ್ನೇಹಿತರು ಒಬ್ರು ಕಪ್ಪು ಬರುತ್ತೆ, ಯಾವ ಮಣ್ಣಲ್ಲಿ ಬೆಳೆದ್ರು ಕಪ್ಪು ಬರುತ್ತೆ ಅಂತ ಹೇಳಿದ್ರು, ಅದಕ್ಕೋಸ್ಕರ. ಇಲ್ಲ ಆ ರೀತಿಯಾಗಿ ಏನಿಲ್ಲ, ನೀವು ತೊಳೆದು ನೋಡಿದ್ರು ಬೇಕೇನೆ ಗೆಡ್ಡೆ ನಿಮಗೆ ಸ್ವಾಭಾವಿಕ ಬಣ್ಣನೇ ಇರ್ತದೆ. ಒಳ್ಳೆಯದು ಚೇತನ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಕೇಳಿದ್ರೆ ಆಲೂಗಡ್ಡೆ ಬೇಸಾಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮ ಆಲಿಸ್ತಾ ಇದ್ದೀರಿ. ನನ್ನ ಜೊತೆಯಲ್ಲಿದ್ದಾರೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕಾ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎಚ್ ಅಮರನಾಥ ಜುಂಡೇಶ್ವರ. ಕರೆ ಮಾಡಲು ನಮ್ಮ ದೂರವಾಣಿ ಸಂಖ್ಯೆ ಗಮನಿಸಿ, 2955528, 2955528. STD ಕ್ರಮ ಸಂಖ್ಯೆ 08172. ಆಲೂಗಡ್ಡೆ ಬೇಸಾಯ ಕುರಿತ ನೇರ ಫೋನ್ ಇನ್ ಕಾರ್ಯಕ್ರಮ. ಅಮರನಾಥ ಜುಂಡೇಶ್ವರ ಅವರೇ, ಈಗ ಯಾಂತ್ರೀಕರಣ, ಹನಿ ನೀರಾವರಿ ಎರಡೂ ಜೊತೆನಲ್ಲಿ ಹೋಗ್ತದಾ? ಹೌದು, ಯಾಂತ್ರೀಕರಣ ಅಂದ್ರೆ ಟೆಕ್ನಾಲಜಿ, ಹೊಸ ಹೊಸ ಟೆಕ್ನಾಲಜಿ ಏನಂತೆ. ಉದಾಹರಣೆಗೆ ಟ್ರ್ಯಾಕ್ಟರ್ ಚಾಲಿತ ಪರಿಕರಗಳನ್ನ ಬಳಸಿ ನಾವು ಮಾಡುವಂಥದ್ದು, ಆಳು ಉಳುಮೆ ಮಾಡುವಂಥದ್ದು, ಗೆಡ್ಡೆ ಬಿತ್ತನೆ ಮಾಡುವಂಥದ್ದು. ಈಗ ಗೆಡ್ಡೆ ಬಿತ್ತನೆ ಮಾಡಲಿಕ್ಕೆ ಉತ್ತಮವಾದಂತಹ ಒಂದು ಯಾಂತ್ರೀಕರಣ ಇದೆ. 1 ಎಕರೆ 1.5 ಗಂಟೆಯಲ್ಲಿ ಮುಗಿಸ್ಬೋದು. ರೈತರಿಗೆ ಒಂದು 2,000 ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ ಬಾಡಿಗೆ ಆಧಾರದ ಮೇಲೆ. ಈಗ ನಮ್ಮಲ್ಲಿ ಬಂದು ನೋಡ್ಬೋದು ರೈತರಿ, ನಮ್ಮ ಸಂಶೋಧನಾ ಕೇಂದ್ರದಲ್ಲಿ ಬಂದು ನೋಡ್ಬೋದಾಗಿದೆ. ಯಾಕಿದ್ರೆ ನಾವು ಅದನ್ನ ಒಂದು ಬಾಡಿಗೆ ಆಧಾರದ ಮೇಲೆ ಬೇಕಾದ್ರೆ ನಾವು ವ್ಯವಸ್ಥೆ ಮಾಡ್ಕೊಡ್ತೀವಿ. ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ. ನಮಸ್ತೆ ಆಕಾಶವಾಣಿ, ಹೇಳಿ. ಸರ್ ನಮಸ್ತೆ. ಹೇಳಿ ಸರ್, ಹೇಳಿ, ಯಾರು ಎಲ್ಲಿ? ಆಲ್ದೂರಿಂದ ಪ್ರಶಾಂತ್ ಅಂದ್ಬಿಟ್ಟು. ಹೇಳಿ ಪ್ರಶಾಂತ್. ಸರ್ ನಾವೀಗ 1 ಎಕರೆ ಹೊಸದಾಗಿ ಆಲೂಗಡ್ಡೆ ಕೃಷಿ ಮಾಡ್ಬೇಕು ಅಂತ ಆಸೆ ಇದೆ, ಅದ್ರ ಬಗ್ಗೆ ಒಂದು ಮಾಹಿತಿ ಕೇಳಬೇಕು ಅಂತ ಮಾಡಿದೀನಿ ಸರ್. ಹೇಳಿ ಡಾಕ್ಟ್ರ. ಹಲೋ, ಹಲೋ ಸರ್. ಹಲೋ, ಬ್ರೇಕ್ ಆಗ್ತಾ ಇದೆ. ಇಲ್ಲ ಇಲ್ಲ, ನಿಮ್ ಮಾತು ನಮಗೆ ಚೆನ್ನಾಗಿ ಕೇಳ್ತಾ ಇದೆ. ಈಗ ಅಮರನಾಥ ಜುಂಡೇಶ್ವರ ಅವ್ರು ಉತ್ತರ ಹೇಳ್ತಾರೆ, ಕೇಳಿ. ನಿಮ್ದು ರೇಡಿಯೋ ವಾಲ್ಯೂಮ್ ಕಡಿಮೆ ಮಾಡಿ ಇವ್ರೆ. ಸರ್ ಪ್ರಶಾಂತ್ ಅವ್ರೆ. ಮಾಡಿದ್ದೀನಿ ಸರ್. ಹಲೋ ಪ್ರಶಾಂತ್ ಅವರೇ. ಸರ್ ಹೇಳಿ ಸರ್. ಹೇಳಿ, ಏನ್ ಮಾತಿ? ಸರ್, ನನಗೆ ಹೊಸದಾಗಿ 2 ಎಕರೆಗೆ ಆಲೂಗಡ್ಡೆ ಕೃಷಿ ಮಾಡಬೇಕು ಅಂತ ಆಸೆ ಇದೆ. ಓಕೆ, ಅದಕ್ಕೋಸ್ಕರ ಗೊತ್ತಿಲ್ಲ ಅಲ್ವಾ, ಒಂದು ಮಾಹಿತಿ ಕೇಳಬೇಕಂತ ಮಾಡಿದೆ ಸರ್. ಈಗ ಮೊದಲಿಗೆ ಹಿಂದೆ ಬೆಳೆಗಳನ್ನ ಬೆಳೆದಿದ್ರೆ ಆ ಒಂದು 2 ಎಕರೆ ಪ್ರದೇಶದಲ್ಲಿ ಮೊದಲಿಗೆ ಏನು ಭತ್ತ ಬೆಳೀತಾ ಇದ್ದ ಜಾಗ ಸರ್? ಅದು ಭತ್ತ ಇಳಿಜಾರು ತುಂಬಾ ತಗ್ಗು ಪ್ರದೇಶನ ಇಲ್ಲ ಇಲ್ಲ, ಇದಿದೆ ನೀರು ಬಸ್ತೋಗ ಅಂತ ಇದೆ ಸರ್. ಯಾವ ಊರು? ಆಲ್ದೂರು ಸರೌಂಡಿಂಗ್ ಬರುತ್ತೆ ಸರ್, ಒಂದು 5 ಕಿಲೋಮೀಟರ್ ಒಳಗಡೆ. ಆಲೂರು ಆಲ್ದೂರು ಆಲ್ದೂರು ಚಿಕ್ಕಮಗಳೂರು ಡಿಸ್ಟಿಕ್ ಆಲ್ದೂರು ಹೋಬಳಿ ಸರ್. ಆಲ್ದೂರು ಹೋಬಳಿ? ಅಲ್ಲಿ ನೀವು ಇಂದ ಸ್ವಲ್ಪ ಲೇಟ್ ಆಗಿ ಹಾಕ್ಬೇಕಾಗ್ತದೆ. ಸರಿ ಸರ್, ಅದಕ್ಕೋಸ್ಕರ ಒಂದು ಮಾಹಿತಿ ಕೇಳ್ದಂಗಾಯ್ತು. ಈಗ ನೀವು ಜೂನ್ ಕೊನೆಗೆ ಹಾಕ್ಬೇಕು. ಸರಿ ಸರ್, ಜೂನ್ ಕೊನೆ ಅಥವಾ ಜುಲೈ ತಿಂಗಳಲ್ಲಿ ಹಾಕ್ಬೇಕಾಗ್ತದೆ. ಧನ್ಯವಾದಗಳು ಸರ್, ಥ್ಯಾಂಕ್ ಯು ಸರ್. ಒಳ್ಳೇದು ಪ್ರಶಾಂತ್ ಅವರೇ, ಕರೆ ಮಾಡಿದ್ದಕ್ಕಾಗಿ ವಂದನೆಗಳು. ಸರ್ ಹೇಳಿ ಸರ್, ಮೆಕನೈಸೇಷನ್ ಹನಿ ನೀರಾವರಿ ಬಗ್ಗೆ ಮಾತಾಡ್ತಾ ಇದ್ರಿ. ಹೌದು ಸರ್. ಸರ್, ಈಗ ಆಳ ಉಳಿಮೆಗೆ ಟ್ರಾಕ್ಟರ್ ಚಾಲಿತ ವಾಹನಗಳು ಸರಿ. ಎರಡನೇದಾಗಿ ಬಿತ್ತನೆ ಮಾಡುವಂತದ್ದು ನಾವು ಟ್ರಾಕ್ಟರ್ ಚಾಲಿತ ಯಾಂತ್ರೀಕರಣವಿದೆ. ಇನ್ನು ಹನಿ ನೀರಾವರಿ ಜೋಡಿ ಸಾಲ ಪದ್ಧತಿಯನ್ನು ಅಳವಡಿಸ್ಕೋಬೇಕು ಸರ್. ಇಲ್ಲ, ಸಾಲ ಪದ್ಧತಿನಲ್ಲೇನೆ ಒಂದು ಸಾಲು ಬಿಟ್ಟು ಸಾಲು ಬಿಟ್ಟು ಸಾಲಿಗೆ ಒಂದು ಹನಿ ನೀರಾವರಿಯನ್ನು ಕೊಳವೆಗಳನ್ನ ಅಳವಡಿಸ್ಕೊಂಡ್ರೆ ನಾವು ಮಳೆ ಕಡಿಮೆ ಆದಾಗ ನಾವು ಅದುವರಿತು ನಾವು ಹನಿ ನೀರಾವರಿ ಮೂಲಕ ನೀರು ಕೊಟ್ಟಾಗ ನಮಗೆ ಗೆಡ್ಡೆ ಉತ್ತಮವಾಗಿ ಬರುತ್ತೆ. ಇಲ್ಲಿ ಯಾಕೆ ಆಸನದಲ್ಲಿ ಇಳುವರಿ ಕಡಿಮೆ ಆಗ್ತಾ ಇದೆಯಪ್ಪ ಅಂದ್ರೆ ಅಲ್ಲಿ ಸಂಪೂರ್ಣವಾಗಿ ಮಲಯಾಶ್ರಿತ ಪ್ರದೇಶಕ್ಕೆ ನಾವು ನಂಬಬಾರದು. ಯಾವಾಗ ಮಳೆ ಹಿಂದಕ್ಕೆ ಹೋಗುತ್ತೆ ಹನಿ ನೀರಾವರಿ ಮೂಲಕ ಒಂದು ಸಾರಿ ತುಂಬಾ ಮಣ್ಣು ಒಣಗಿದಾಗ ಅವಾಗ ನಾವು ನೀರು ಕೊಟ್ಟಾಗ ಗೆಡ್ಡೆ ಅದುವರಿತು ನಾವು ಕೊಟ್ಟಾಗ ನಮ್ದು ಗೆಡ್ಡೆ ಒಂದು ಗಾತ್ರ ಜಾಸ್ತಿ ಆಗ್ತದೆ. ಓಕೆ, ಒಂದು ದೂರವಾಣಿ ಕರೆ ಇದೆ, ಮಾತನಾಡೋಣ ಸರ್. ಹಲೋ, ನಮಸ್ತೆ, ಆಕಾಶವಾಣಿ ಹೇಳಿ ಸರ್, ಯಾರು ಎಲ್ಲಿಂದ? ಸರ್ ನಮಸ್ತೆ, ನಾವು ಅರಕಲಗೋಡಿಂದ. ಹೆಸರು? ಅರಕಲಗೋಡ್ ತಾಲೂಕಿಂದ ಸರ್. ಹೆಸರು? ಹೆಸರು ಸರ್ ವಾಸುರಾವ್ ಅಂತ. ಹೇಳಿ ಸರ್. ಸರ್ ನಮ್ದು ಆಲೂಗಡ್ಡೆ ಜಮೀನಿಗೆಲ್ಲ ಹೊಸ್ತಾಗಿ ಇವಾಗಿದ್ದೀನಿ ಕೆರೆಗೋಡು. ಅದ್ ಹಾಕಿದ್ರೆ ಸರ್ ಏನಾರು ಆಲೂಗಡ್ಡೆ ಬೆಳೆದ್ರೆ ಏನಾರು ಒಡಪು ಗಿಡ್ತ ಏನಾರು ಬರುತ್ತೆ ಸರ್ ಅದ್ರಲ್ಲಿ? ಕೆರೆಗೋಡು ಹಾಕೋದ್ರಿಂದ ಸಣ್ಣ ಸಿಗುತ್ತೆ ಯಾವ್ದಕ್ಕೆ ಸರ್? ಕೆರೆ ಕೆರೆ ಮಣ್ಣನ್ನ ಹೊಲಕ್ಕೆಲ್ಲ ಹಾಕಿದೀನಿ ಸರ್, ಆಲೂಗಡ್ಡೆ ತಗೊಂಬಂದಿದ್ದೀನಿ. ಓಕೆ, ಅದಕ್ಕೆ ಈಗ ಆ ಟೈಪ್ ಆಲೂಗಡ್ಡೆ ಏನಾರು ಹಾಕಿದ್ರೆ ಅದ್ರಲ್ಲಿ ಬೇರೆ ಬೇರೆ ಕೀಟನಾಶಕ ಏನಾರು ಆಗುವ ಸಾಧ್ಯತೆ ಏನಾರು ಹೆಚ್ಚಳ ಇದೆಯಾ ಸರ್ ಅದಕ್ಕೆ? ಎಲ್ಲ ಗೆಡ್ಡೆ ಆಲೂ ರೌಂಡ್ ಬರಲ್ಲ ಒಡಪ್ ಬರುತ್ತಲ್ಲ ಆ ಟೈಪ್ ಏನಾರು ಆಗುತ್ತಾ? ಇಲ್ಲ, ನೀವು ಸ್ವಲ್ಪ ಹೊಡೆಸಿದ್ರೆ ಆಗೋದಿಲ್ಲ ಸರ್. ಜಾಸ್ತಿ ಹೊಡೆಸಿದ್ರೆ ನಿಮಗೆ ಕೆರೆಗೋಡಂದ್ರೆ ಸ್ವಲ್ಪ ಮಳೆ ಜಾಸ್ತಿ ಆದಾಗ ನೀರು ಹಿಡಿದಿಟ್ಕೊಳ್ತದೆ ಸರ್, ಗೆಡ್ಡೆ ಸ್ವಲ್ಪ ಒಡಿಯೋದ ಸಮಸ್ಯೆ ಕೊಳಿಯೋದ ಸಮಸ್ಯೆ ಜಾಸ್ತಿ ಇರ್ತದೆ. ನೀವು 1 ಎಕರೆಗೆ ಎಷ್ಟು ಹೊಡೆದಿದ್ದೀರಾ? ಎಷ್ಟು ಹೊಡೆದಿದ್ದೀರಾ ಸರ್? ನಾನು 1 ಎಕರೆಗೆ 80 ಹೊಡೆದಿನಿ ಸರ್. 80 ಲೋಡ? ಹಾ ಸರ್. ಯಾವ ಲೋಡು? ಖಂಡಿತ ಟ್ರ್ಯಾಕ್ಟರ್ ಸರ್, ಟ್ರ್ಯಾಕ್ಟರ್ ಟ್ರ್ಯಾಕ್ಟರ್ ಅಲ್ಲಿ ಸರ್, ಟ್ರ್ಯಾಕ್ಟರ್ ಅಲ್ಲಿ. ಮಣ್ಣು ಕಪ್ಪಿಯಾ? ಕೆರೆಗೋಡು ಸಾಮಾನ್ಯ ಮಣ್ಣು ಇರ್ತದೆ. ಹೌದು ಸರ್, ಮಣ್ಣಿಗೆ ಸರ್ ಬ್ಲಾಕ್ ಕಲರ್ ಇದೆ ಅದು ಮಣ್ಣು. ನಮ್ಮ ಜಮೀನು ಅರಕಲಗೋಡು ಮಳೆ ಜಾಸ್ತಿ ಆಮೇಲೆ ಮಣ್ಣಿಂದು ಇದು ನೀರು ಜಾಸ್ತಿ ಇಟ್ಬಿಟ್ಟಾಗ ಖಂಡಿತ ಕೊಳೆಯುತ್ತೆ. ಸ್ವಲ್ಪ ಎತ್ತರ ಪ್ರದೇಶದಲ್ಲಿ ನಡೆಯುತ್ತೆ, ತಗ್ಗು ಎತ್ತರ ಪ್ರದೇಶದಲ್ಲಿ ಕೊಳೆಯುತ್ತೆ. ಕೊಳೆಯುತ್ತೆ? ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್ ಮಾಹಿತಿ ಕೊಟ್ಟಿದ್ದಕ್ಕೆ. ಹೌದು, ಆಗ್ಲಿ ಸರ್, ವಂದನೆಗಳು ಕರೆ ಮಾಡಿದ್ದಕ್ಕೆ. ಮುಂದುವರಿಸಿ ಯಮರಂಜನ್ ನಂಜುಂಡೇಶ್ವರ ಅವರ ವಿಚಾರಣ. ಈಗ ಸರ್, ಈಗ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸಿಕೊಳ್ಬೇಕು ಅಂತ ಎಲ್ಲಾ ರೈತರಿಗೂ ನಾವು ವ್ಯವಸ್ಥೆ ಹೇಳ್ತಾ ಇದ್ದೀವಿ. ಯಾಕೆಂದ್ರೆ ಈಗ ಮಳೆ ನಾವು ನಿರೀಕ್ಷಿಸಿದಂತೆ ಬರ್ತಾ ಇಲ್ಲ, ವಾಡಿಕೆಯಂತೆ ಬರೋದು ಕಡಿಮೆ ಆಗ್ತದೆ, ಬಹಳ ಏರುಪೇರಾಗ್ತಾ ಇದೆ. ಆ ಕಾರಣಕ್ಕೆ ತೋಟಗಾರಿಕೆ ಇಲಾಖೆಯಿಂದ ಈಗ ನಮಗೆ ಹನಿ ನೀರಾವರಿ ಅಳವಡಿಸಿಕೊಳ್ಳಕ್ಕೆ ಸಬ್ಸಿಡಿನೂ ಇದೆ. ಅದನ್ನು ಅಳವಡಿಸಿಕೊಂಡು ನಾವು ಈ ಹನಿ ನೀರಾವರಿ ಪದ್ಧತಿಯನ್ನ 10 ವರ್ಷ ಸಿಸ್ಟಮ್ ಅಂತ ಹೇಳ್ತೀವಿ, 10 ವರ್ಷ ಬಳಸ್ಕೋಬಹುದು. ಇದನ್ನ ನಾವು ಏರುಮಡಿಗಳನ್ನ ಮಾಡ್ಕೊಂಡ್ಬಿಟ್ರೆ 2 ಜೋಡಿ ಸಾಲು ಪದ್ಧತಿ ಮಧ್ಯೆ ಒಂದು ಹನಿ ನೀರಾವರಿ ಕೊಳವೆಯನ್ನು ಅಳವಡಿಸ್ಕೊಂಡ್ರೆ ಸುಲಭವಾಗಿ ನೀರು ಕೊಡಬಹುದು. ಪ್ರತಿನಿತ್ಯ 6 ಲೀಟರ್ ಚದರ ಮೀಟರ್ ಕೊಟ್ರೆ ಬಹಳ ಸಾಕಾಗುತ್ತೆ. ಆಮೇಲೆ ಮಧ್ಯೆ ಮಧ್ಯೆ ಮಳೆ ಬಂದೇ ಬರುತ್ತೆ, ಬೆಳೆ ಚೆನ್ನಾಗುತ್ತೆ. ಇಲ್ಲ, ಹೆಚ್ಚಾಗಿ ಮಳೆ ಆದ್ರೆ ನೀರು ಸರಾಗವಾಗಿ ಹರಿದು ಸಿದು ಹೋಗ್ತದೆ, ಯಾವುದೇ ರೋಗ ಬರೋದಿಲ್ಲ, ಸಂಗಮಾರಿ ರೋಗದ ಸಮಸ್ಯೆ ಜಾಸ್ತಿ, ಮತ್ತೆ ನಮಗೆ ಸಿಂಪಡಣೆ ಮಾಡ್ಲಿಕ್ಕೆ ಎಲ್ಲಕ್ಕೂ ಅನುಕೂಲ ಆಗ್ತದೆ. ಗೆಡ್ಡೆನೂ ತಪ್ಪಾಗುತ್ತೆ, ಇಳುವರಿ ಜಾಸ್ತಿ ಆಗುತ್ತೆ. ತಳಿಗಳಿಗೆ ಸಂಬಂಧಪಟ್ಟಂತೆ ಏನಾದ್ರೂ ಕೆಲಸ ಮಾಡಿದ್ದೀರಾ ಸರ್ ನಿಮ್ ಸಂಶೋಧನಾ ಕೇಂದ್ರದಲ್ಲಿ? ಖಂಡಿತ ಮಾಡಿದ್ದೀವಿ. ನಾವು ಪ್ರತಿ ವರ್ಷ ಕನಿಷ್ಠ 100 ತಳಿಗಳನ್ನು ನಾವು ಮೈಲಿಫರ ಮಾಡ್ತೀವಿ. ಅದರಲ್ಲಿ ಈ ಒಂದು ತಳಿಯ ಬಿಡುಗಡೆ ಮಾಡಬೇಕಾದ್ರೆ ಸುಮಾರು 5 ವರ್ಷ ಬೇಕು. ಇತ್ತೀಚೆಗೆ ನಾವು ಹಿಮಾಲಯನ್ ಎನ್ನುವ ಒಂದು ತಳಿಯನ್ನು ಮಾಡಿದ್ದೀವಿ. ಕುಫ್ರಿ ಹಿಮಾಲಯ ಬಿಡುಗಡೆ ಮಾಡಿದ್ದೀವಿ. ನಮ್ಮ ಪ್ರದೇಶಕ್ಕೆ ಬೆಳೆಗಡೆ ಮಾಡಿದಕ್ಕೆ ಒಂದು ಶಿಫಾರಸ್ ಬಿಡುಗಡೆ ಅನ್ನೋದಕ್ಕೆ ಶಿಫಾರಸ್ ಮಾಡಿದ್ದೇವೆ. ಎರಡನೇದಾಗಿ ಲೀಮಾ ಅಂತ ಇದೆ, ಕುಫ್ರಿ ಲೀಮಾ ಅಂತ, ಅದನ್ನು ಸಹ ಈಗ ಇನ್ನು ಎರಡು ವರ್ಷಗಳಲ್ಲಿ ನಾವು ಅದನ್ನು ಬಿಡುಗಡೆ ಮಾಡ್ತೀವಿ. ಅದು ಅದು ಉತ್ತಮವಾದ ಇಳುವರಿ ಕೊಡುತ್ತೆ, ಹೆಚ್ಚಿನ ಬಿಸಿಲಿಗೆ ತಡ್ಕೊಳ್ಳುವಂತ ಶಕ್ತಿ ಇದೆ, ಸ್ವಲ್ಪ ಬೆಳೆಯ ಅವಧಿ ಜಾಸ್ತಿ, ಒಂದು ದಿವಸ ಜಾಸ್ತಿ ಇದೆ ಕುಫ್ರಿ ಜ್ಯೋತಿಗಿಂತ, 110 ದಿವಸ ತಗೊಳುತ್ತೆ. ಹಾಗಾಗಿ ಕುಫ್ರಿ ಜ್ಯೋತಿಯನ್ನ 90 ದಿವಸಕ್ಕೆ ಕಟಾವು ಮಾಡ್ತೀವಿ, ಕೊಯ್ಲು ಮಾಡ್ತೀವಿ. ಇದು ಈ ಲೀಮು 100 ದಿವಸ ಇದೆ. ಈ ತಳಿ ಚೆನ್ನಾಗಿದೆ, ರೋಗ ನಿರೋಧಕ ಶಕ್ತಿ ಇದೆ. ನಮ್ಮ ಈ ಮೈಟ್ಸ್ ಅಂತ ಏನ್ ಹೇಳ್ತೀವಿ, ಕರಿ ರೋಗ, ಕಡ್ಡಿ ರೋಗ ಅಂತ ಹೇಳ್ತೀವಲ್ಲ, ಅದಕ್ಕೊಂದು ನಿರೋಧಕ ಶಕ್ತಿ ಇದೆ. ಮತ್ತೆ ಮಧ್ಯಮ ನಿರೋಧಕ ಶಕ್ತಿ ಇದೆ, ಅದಕ್ಕೆ ಶೀಘ್ರ ಕೊನೆಯಾಗ ಮಾಡಿರೋದು. ಹೀಗೆ ಅಂತಂತವಾಗಿ ನಾವು ಹೊಸ ಹೊಸ ತಳಿಗಳನ್ನು ಬಿಡುಗಡೆ ಮಾಡ್ತೀವಿ. ಈಗ ಹೆಚ್ಚಾಗಿ ಬಣ್ಣದ ತಳಿಗಳು, ಸುಮಾರು ಒಂದು 4-5 ಬಣ್ಣದ ತಳಿಗಳನ್ನು ಮೌಲ್ಯಮಾಪನ ಮಾಡಿ ಇಂದಿನ ಒಂದು 2019 ನಾವು ಕ್ಷೇತ್ರೋತ್ಸವದಲ್ಲಿ ಒಂದು ರೈತರಿಗೆ ಎಲ್ಲ ಪರಿಚಯ ಮಾಡ್ತೀವಿ, ನೋಡ್ತಿದ್ದೇವೆ ಬಣ್ಣದ ತಳಿಗಳು. ಅದನ್ನು ಸಹ ರೈತರು ಬೆಳಿಬಹುದು. ಏನು ವಿಶೇಷ ಇವತ್ತು ಮಾಲ್ಗಳಲ್ಲಿ ಈ ತರ ಹೊಸ ತಳಿಗಳಿಗೆ ಒಂದು ಬೇಡಿಕೆ ಇದೆ. ಈಗ ವೆಸ್ಟ್ ಬೆಂಗಾಲಲ್ಲೆಲ್ಲ ಚೆನ್ನಾಗಿದೆ, ನಮ್ಮಲ್ಲಿ ಚೆನ್ನಾಗಿ ಬರ್ತಾ ಇದೆ, ಬೆಳಿಲಿಕ್ಕೂ ಉತ್ತಮವಾಗಿದೆ. ಇದನ್ನ ರೈತರಿಗೆ ಖಂಡಿತ ನಾವು ಪರಿಚಯ ಮಾಡ್ತೀವಿ. ಕೆಂಪು ಆಲೂಗಡ್ಡೆ, ಕೆಂಪು ನೇರಳೆ ಮಿಶ್ರಿತ ಹಣ್ಣು ಆಲೂಗಡ್ಡೆ, ಈ ತಳಿಗಳನ್ನ ನಾವು ಬಿಡುಗಡೆ ಮಾಡಬೇಕು ಅನ್ನೋದು ಇದೆ, ಶಿಫಾರಸು ಮಾಡಿರ್ತದೆ ಈ ಪ್ರದೇಶಕ್ಕೆ ಅಂತ ಇದೆ. ಈ ಬೇಸಾಯದಲ್ಲಿ ಏನು ಹೊಸ ತಾಂತ್ರಿಕತೆಗಳನ್ನ ಅಳವಡಿಸ್ಕೋಬಹುದು ಅಂತೀರಿ ಆಲೂಗಡ್ಡೆನಲ್ಲಿ? ಬೇಸಾಯದಲ್ಲಿ ಅದೇ ಜೋಡಿ ಸಾಲ ಪದ್ಧತಿ ಹೇಳಿದೆ, ಹನಿ ನೀರಾವರಿ ಪದ್ಧತಿ, ಆಮೇಲೆ ಈ ವೆಜಿಟೇಬಲ್ ಸ್ಪೆಷಲ್ ಸಿಂಪರಣೆ ಮಾಡುವಂಥದ್ದು, ಆಮೇಲೆ ಅರ್ಥ ಮೈಕ್ರೋಬಿಯಲ್ ಕನ್ಸಾರ್ಷಿಯಂ ಅಂತ ಹೇಳ್ತೀವಿ, ಇದನ್ನು ಸಿಂಪರಣೆ ಮಾಡೋದ್ರಿಂದ ನಮಗೆ ಎಲ್ಲ ಶಿಲೀಂಧ್ರಗಳನ್ನ ನಾವು ತಡೆಗಟ್ಟಬಹುದಾಗಿದೆ. ಆಮೇಲೆ ನಾವು ಈ ರೋಗ ಕೊನೆಯ ಅಂಗದ ಸಮಸ್ಯೆನೇ ಜಾಸ್ತಿ, ಈ ಒಂದು ರೋಗಕ್ಕೆ ನಾವು ಈಗ ಹೊಸ ರಾಸಾಯನಿಕಗಳನ್ನ ನಾವು ಕೆಮಿಕಲ್ ಅನ್ನು ಶಿಫಾರಸ್ ಮಾಡಿದ್ದೀವಿ, ಫೆನಾಮಿಡೋನ್ ಅಂತ ಹೇಳ್ತೀವಿ. ಈ ಹೊಸ ರಾಸಾಯನಿಕಗಳನ್ನ ಸಿಂಪಡಣೆ, ಉದಾಹರಣೆಗೆ ರಿಡೋಮಿಲ್ MZ ಮೆಟಾಕ್ಸಿಲ್ ಪ್ಲಸ್ ಮ್ಯಾಂಕೋಸಿಬ್ ಅಂತ ಹೇಳ್ತೀವಿ, ಅದಕ್ಕೆ ರೋಗ ನಿರೋಧಕ ಶಕ್ತಿ ಕಳ್ಕೊಂಡಿದೆ. ಹೊಸ ರಾಸಾಯನಿಕಗಳನ್ನ ನಾವು ಸಿಂಪಡಣೆ ಮಾಡಿ ಶಿಫಾರಸ್ ಮಾಡ್ತಾ ಇದೀವಿ. ಸರ್, ಈಗ ಬಿತ್ತನೆ ಗಡ್ಡೆಗಳನ್ನ ಖರೀದಿ ಮಾಡಿಕೊಂಡು ಮನೆಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ರೈತರು. ಈಗ ಮನೆಗೆ ತೆಗೆದುಕೊಂಡು ಹೋದ್ಮೇಲೆ ಆ ಗಡ್ಡೆಗಳನ್ನ ಜೋಪಾನಾಗಿ ಯಾವ ರೀತಿ ಇಟ್ಕೋಬೇಕು, ಬೀಜೋಪಚಾರನ ಯಾವ ರೀತಿ ಮಾಡಬೇಕು ಮತ್ತೊಂದ್ಸರಿ ವಿವರವಾಗಿ ಹೇಳಿ ಸರ್. ಖಂಡಿತ. ಈಗ ರೈತರು ಇದು ಶೇಖರಣೆಯಿಂದ ಸ್ಟೋರೇಜ್ ಇಂದ ತೆಗೆದುಕೊಂಡು ಆ ಮನೆಗೆ ತೆಗೆದುಕೊಂಡು ಹೋಗಾಗ ಒಂದು ಮನೆಯಲ್ಲಿ ನೆರಳಿರುವಂತಹ ಜಾಗದಲ್ಲಿ ಮೊದಲು ಬಿಟ್ಟು ಅರಡಬೇಕು. ಅರಡ್ಬಿಟ್ಟು ಅವರಿಗೆ ಅದು ಇನ್ನೂ ಮುಂಜಾಗ್ರತಾ ಕ್ರಮವಾಗಿ ಅದರಲ್ಲಿ ಏನಾದ್ರೂ ನಿಮಗೆ ಆಗ್ಲೇ ಹೇಳಿದೆ, ಗೆಡ್ಡೆಯಲ್ಲಿ ಏನಾದ್ರು ತೇವ ಇದ್ದು ಕೊಳ್ತಿದ್ರೆ ಅದರ ಮೇಲೆ ಒಂದ್ ಸ್ವಲ್ಪ ಬ್ಯಾವಿಸ್ಟಿನ್, ಏನು ಕಾರ್ಬನ್ ಡೈಸಿಮ್ ಅಂತ ಹೇಳ್ತೀವಲ್ಲ, ಅದನ್ನ ಸ್ವಲ್ಪ ಸಿಮಪಣೆ ಮಾಡೋದ್ರಿಂದ ಕಡಿಮೆ ಆಗ್ತದೆ. ಜೊತೆಗೆ ಸ್ಟೆಪ್ಟೋಸೈಕ್ಲಿನ್ ಅರ್ಧ ಗ್ರಾಮಸ್ಟು ಆ ಗೆಡ್ಡೆ ಮೇಲೆ ಲೈಟ್ ಸಿಂಪಡಣೆ ಮಾಡೋದ್ರಿಂದ ಆ ರೋಗ ಬೇರೆ ಗಡ್ಡೆಗಳಿಗೆ ತಗ್ಗಿಸುವುದನ್ನ ತಡೆಗಟ್ಟಬಹುದಾಗಿದೆ. ಇನ್ನು ಆ ಅಡಿದಂತ ಗಡ್ಡೆಗಳು 8-10 ದಿವಸಗಳ ಕಾಲ ಹಾಗೆ ಇರಬೇಕು, ಸಂಪೂರ್ಣವಾಗಿ ಮೊಳಕೆ ಹೊಡೆದಿರಬೇಕು. ಮೊಳಕೆ ಹೊಡೆದಿರುವಂತ ಗಡ್ಡೆಗಳನ್ನ ನೀವು ಬಿತ್ತನೆ ಮಾಡಬಾರದು, ಭೂಮಿಯಲ್ಲಿ ಮೊಳಕೆ ಬರೋದಿಲ್ಲ, ಲೇಟ್ ಆಗುತ್ತೆ, ಅಲ್ಲಿ ಕೊಳೆಯುತ್ತೆ, ಅದಕ್ಕೆ ಇಲ್ಲೇ ಮೊಳಕೆ ಬಂದಿರಬೇಕು. ಅಂತೆ ಗಡ್ಡೆಗಳನ್ನು ಆಮೇಲೆ ನಾವು ತೆಗೆದುಕೊಂಡೋಗಿ ನಾವು ಬಿತ್ತನೆ ಮಾಡಬೇಕಾಗ್ತದೆ. ಬೀಜೋಪಚಾರ ಬಹಳ ಮುಖ್ಯ. ನಾವು ಆ ಬಿತ್ತನೆ ಮಾಡಕ್ ಮುಂಚೆ ಒಂದು ಬಾರಿ 3 ರಾಸಾಯನಿಕಗಳನ್ನು ಸೇರಿಸ್ಕೋಬೇಕು, ಮ್ಯಾಂಕೋಸಿಬ್, ಮೆಟಲಾಕ್ಸಿಲ್, ಸ್ಟ್ರೆಪ್ಟೋಸೈಕ್ಲಿನ್. ಈ ಮ್ಯಾಂಕೋಸಿಬ್ ಬರೋದ್ರಿಂದ ಸ್ಪರ್ಶ ಶಿಲೀಂಧ್ರನಾಶಕ ಅಂತ ಹೇಳ್ತೀವಿ, ಮೇಲ್ಗಡೆ ಇರುವಂತಹ ಶಿಲೀಂಧ್ರಗಳನ್ನ ಕೊಲ್ಲುತ್ತೆ. ಮೆಟಲಾಕ್ಸಿಲ್ ಅನ್ನೋದು ಅಂತರ್ವ್ಯಾಪಿ ಶಿಲೀಂಧ್ರನಾಶಕ, ಅದು ಒಳಗಡೆ ಇರುವಂತಹ ರೋಗವನ್ನ ಕೊಲ್ಲುತ್ತೆ, ಶಿಲೀಂಧ್ರಗಳನ್ನ ಕೊಲ್ಲುತ್ತೆ. ಈ ಸ್ಟೆಪ್ರೋಸೈಟಿನ್ ಬ್ಯಾಕ್ಟೀರಿಯಾ ನಾಶಕ, ಈ ಸಾಫ್ಟ್ ರಾಟ್ ಅಂತ ಹೇಳಿ ಎರ್ವಿನಿ ಅಂತ ಗಡ್ಡೆ ಕೊಳೆಯುವಂತ ಅದನ್ನ ಕೊಲ್ಲುತ್ತೆ. ಇದನ್ನ ಒಂದು 10 ನಿಮಿಷ ಕಾಲ ಈ ಮೂರು ರಾಸಾಯನಿಕಗಳ ಪ್ರಮಾಣ ಬಂದು ಮೆಟಲಾಕ್ಸಿಲ್ ಮ್ಯಾಂಕೋಸೆಬ್ ಒಂದು 200 ಗ್ರಾಂನಷ್ಟು ಪ್ರತಿ ಲೀಟರ್ಗೆ, ಸ್ಟೆಪ್ರೋಸೈಕ್ಲಿನ್ 1/2 ಗ್ರಾಂನಷ್ಟು ಹಾಕೋಬೇಕು ಪ್ರತಿ ಲೀಟರ್ಗೆ. ಒಂದು 100 ಲೀಟರ್ ಅಷ್ಟು ಬೆಳೆಸ್ಕೊಂಡು ಈ ಗಡ್ಡೆಗಳನ್ನ ಅದ್ರಲ್ಲೊಂದು 10 ನಿಮಿಷ ನಾವು ನೆನೆಸ್ಬಿಟ್ಟು ಗಾಳಿಯಲ್ಲಿ ನೆರಳಲ್ಲಿ ಅರಡಬೇಕು. ತದನಂತರ ನಾವು ಬಿತ್ತನೆ ಮಾಡಬೇಕು. ಇನ್ನೂ ಒಂದ್ ಪಕ್ಷ ರೈತರು ಗೆಡ್ಡೆ ನಾವು ಇಲ್ಲಿ ಸಾಂಪ್ರದಾಯಿಕವಾಗಿ ಕೊಯ್ದೇ ಕೊಯ್ತಾರೆ, ಎರಡು ಬಾಗ್ವಾನ ಮಾಡ್ತಾರೆ. ಎರಡು ಬಾಗ್ವಾನಿ ಮಾಡುವವರು ಮಾಡಿ ನಂತರ ಈ ಒಂದು ದ್ರಾವಣದಲ್ಲಿ ಅದ್ದಿ ನಂತರ ಆರಿಸಿ ನಾವು ಬಿತ್ತನೆ ಮರುದಿನ ಮರುದಿನ ಅಥವಾ ಎರಡನೇ ದಿವಸ ಮಾಡಿದ್ರೆ ಒಳ್ಳೇದು. ಯಾಕೆಂದ್ರೆ ಈ ಕತ್ತರಿಸಿದಂತ ಭಾಗ ಅದರಲ್ಲಿ ಬೇಗ ಶಿಲೀಂಧ್ರಗಳು ಬ್ಯಾಕ್ಟೀರಿಯಾಗಳು ಒಳಗಡೆ ಹೋಗ್ತವೆ. ಆ ಕತ್ತರಿಸಿ ಬೀಜೋಪಚಾರ ಮಾಡಿ 2 ದಿವಸ ತದನಂತರ ನಾವು ಬಿತ್ತನೆ ಮಾಡಿದಾಗ ಹಲವಾರು ರೋಗಾಣುಗಳು ಬರುವಂತದ್ದು ತಪ್ಪಿ ಹೋಗ್ತದೆ, ಅಲ್ಲಿ ಗೆಟ್ಟು ಕೊಡಿಯೋದಿಲ್ಲ. ಇದು ರೈತರು ಮಾಡಬೇಕು. ಇಲ್ಲಿ ಸಾಂಪ್ರದಾಯಿಕವಾಗಿ ಏನ್ ಮಾಡ್ತಿದ್ದಾರೆ ರೈತರು ಅಂದ್ರೆ ಇವತ್ತೇ ಕೊಯ್ತಾರೆ, ಬಹಳಷ್ಟು ಜನ ಬೀಜೋಪಚಾರ ಮಾಡಲ್ಲ, ಹಾಗೇನೆ ಬಿತ್ತನೆ ಮಾಡ್ಬಿಡ್ತಾರೆ. ಅದು ತಪ್ಪು ಸಂಪ್ರದಾಯ. ಆಲೂಗಡ್ಡೆ ಬೇಸಾಯ ಕುರಿತಾದ ನೇರ ಫೋನಿನ ಕಾರ್ಯಕ್ರಮ ಕೇಳ್ತಾ ಇದ್ದೀರಿ. ನಿಮ್ಮ ಪ್ರಶ್ನೆಗಳಿಗೆ ಉತ್ತರಿಸೋದಕ್ಕೆ ನನ್ನೊಂದಿಗಿದ್ದಾರೆ ಹಾಸನ ತಾಲೂಕು ಸೋಮನಹಳ್ಳಿ ಕಾವಲ್ನ ತೋಟಗಾರಿಕೆ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎಚ್ ಅಮರ ನಂಜುಂಡೇಶ್ವರ. ಕರೆ ಮಾಡೋದಕ್ಕೆ ನಮ್ಮ ದೂರವಾಣಿ ಸಂಖ್ಯೆ ಗಮನಿಸಿ 2955528, ಮತ್ತೊಮ್ಮೆ 2955528, ಎಸ್ಟಿಡಿ ಕ್ರಮ ಸಂಖ್ಯೆ 081172. ಈ ಸಂದರ್ಭದಲ್ಲಿ ತಮ್ಮ ಸಲಹೆಗಳು ಆಲೂಗಡ್ಡೆ ಬೆಳೆಗಾರರಿಗೆ. ಹಲೋ ಡಾಕ್ಟ್ರೆ, ಸಲಹೆಗಳು ಆಲೂಗಡ್ಡೆ ಬೆಳೆಗಾರರಿಗೆ ತಮ್ಮ ಸಲಹೆಗಳು? ರೈತರು ಮಾಡು. ಹಲೋ ಹಲೋ, ಹಾ ನಂಜುಂಡೇಶ್ವರ ಅವರೇ ಮಾತಾಡಿ. ಈಗ ಮಾಡಕ್ಕಾಗೋದಾದ್ರೆ ಮಾಡೋದು. ಈಗ ಉಷ್ಣಾಂಶ ಎಲ್ಲಿ ಜಾಸ್ತಿ ಇರುತ್ತೆ ಅಲ್ಲಿ ಉಷ್ಣಾಂಶ 18-22 ಡಿಗ್ರಿ ಬರಬೇಕು ಮಣ್ಣಿನ ಉಷ್ಣಾಂಶ. ಓಕೆ, ಮಣ್ಣಿನ ಉಷ್ಣಾಂಶ ಜಾಸ್ತಿ ಇದ್ರೂ ಹಾಕಿದ್ರೆ ಗೆಡ್ಡೆ ಕೊಳೆಯುತ್ತೆ. ಓಕೆ, ಮಣ್ಣಿನಲ್ಲಿ ತೇವಾಂಶ ಜಾಸ್ತಿ ಆದ್ರೂ ಗೆಡ್ಡೆ ಕೊಳೆಯುತ್ತೆ. ಸರಿ ಸರಿ, ಅದರಿಂದ ಇದನ್ನ ಬಹಳ ಆಲೋಚನೆ ಮಾಡಿ ಅತ್ವರಿತು ತೇವಾಂಶ ಇದ್ದಾಗ ನಾವು ಮಣ್ಣು ನಾವು ಬಿತ್ತನೆ ಮಾಡಬೇಕಾಗ್ತದೆ. ಅದರಿಂದ ನೋಡ್ಕೋಬೇಕು, ತಗ್ಗು ಪ್ರದೇಶದಲ್ಲಿರುವವರು ಸ್ವಲ್ಪ ಎಚ್ಚರಿಕೆ ವಹಿಸ್ಬೇಕು. ಒಂದು ಎತ್ತರ ಭೂಮಿ ಆದ್ರೆ ಅದು ಆ ತರಾಗುವ ನೀರು ಹರಿದು ಹೋಗ್ತದೆ. ಆಮೇಲೆ ಜೋಡಿ ಸಾಲ ಪದ್ಧತಿ ಅಳವಡಿಸ್ಕೊಳ್ಳೋದ್ರಿಂದ ಸ್ವಲ್ಪ ಆಲೂಗಡ್ಡೆ ಕೊಳೆಯೋದು ತಪ್ಪುತ್ತೆ ಮಾಡ್ಬೇಕಾಗ್ತದೆ. ಇನ್ನು ರೈತರು ಉಂಡೆಗಡ್ಡೆ ಹಾಕೊಳ್ಳೋದು ಒಳ್ಳೇದು, ಅದನ್ನ ಕತ್ತರಿಸಿ ಹಾಕುವಂತದ್ದು ಬೇಕಾಗಿಲ್ಲ. ಸ್ವಲ್ಪ ಒಂದು ಕುಂಟಾಲ್ 2 ಕುಂಟಾಲ್ ಜಾಸ್ತಿ ಆಗುತ್ತೆ ಎಕರೆಗೆ. ಈಗ 6 ಕುಂಟಾಲ್ ಹಾಕ್ತಾರೆ, 7 ಕುಂಟಾಲ್ ಆಗ್ಲಿ ಇಳುವರಿನೂ ಜಾಸ್ತಿ ಬರುತ್ತೆ. ಯಾಕಂದ್ರೆ ಗೆಡ್ಡೆ ಎಷ್ಟು ದಪ್ಪ ಇರುತ್ತೋ ಅಷ್ಟು ಅದು ಬೆಳವಣಿಗೆ ಜಾಸ್ತಿ ಆಗ್ತದೆ. ಅದ ರೆಂಬೆಗಳು ಅಂತ ಹೇಳ್ತೀವಿ, ಅಷ್ಟೇ ಗೆಡ್ಡೆಗಳು ಜಾಸ್ತಿ ಆಗ್ತದೆ. ಓಕೆ, ಅಮರನಂಜುಂಡೇಶ್ವರ ಅವರೇ, ಈಗ ನಿಮ್ಮ ದೂರವಾಣಿ ಸಂಖ್ಯೆಯನ್ನು ಹೇಳೋ ಸಮಯ ಆಗ್ತಾ ಇದೆ, ಹಾಗಾಗಿ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳಿದ್ರೆ ರೈತರು ನೇರವಾಗಿ ತಮ್ಮನ್ನೇ ಸಂಪರ್ಕ ಮಾಡ್ತಾರೆ. ದಯಮಾಡಿ ನಿಮ್ಮ ಮೊಬೈಲ್ ಸಂಖ್ಯೆನ ಹೇಳ್ತೀರಾ? ಖಂಡಿತ ಹೇಳ್ತೀನಿ, ಹೇಳಿ. ನನ್ನ ಮೊಬೈಲ್ ಸಂಖ್ಯೆ 9481034455. ಇನ್ನೊಮ್ಮೆ ಹೇಳ್ತೀರಾ? 9481034455 ಇದೊಂದು ಸಂಖ್ಯೆ ಇದೆ ಹೇಳಿ. ಅಲ್ಲ, ಇದೊಂದು ಸಾಕು, 9481031345 ಈ ನಂಬರ್ ನಿಮ್ದು ಅಲ್ವಾ? ಓಕೆ, ಒಳ್ಳೇದು ಅಮರನಂಜುಂಡೇಶ್ವರ ಅವರ. ಇದುವರೆಗೂ ಕೇಳಿದ್ರೆ ತಾವು ಆಲೂಗಡ್ಡೆ ಬೇಸಾಯ ಕುರಿತಾದ ನೇರ ಫೋನ್ ಇನ್ ಕಾರ್ಯಕ್ರಮವನ್ನು ಆಲಿಸಿದ್ರೆ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದವರು ಹಾಸನ ತಾಲೂಕು ಸೋಮನಳ್ಳಿ ಕಾವಲ್ನ ತೋಟಗಾರಿಕಾ ಸಂಶೋಧನೆ ಹಾಗೂ ವಿಸ್ತರಣಾ ಕೇಂದ್ರದ ಪ್ರಧಾನ ವಿಜ್ಞಾನಿ ಡಾಕ್ಟರ್ ಎಚ್ ಅಮರ ನಂಜುಂಡೇಶ್ವರ ಅವರು. ಅಮರ ನಂಜುಂಡೇಶ್ವರ ಅವರಿಗೆ ವಂದಿಸ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ.